ನಮಸ್ಕಾರ. ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ಇದು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್, ಅಂದರೆ 612 ಕಿಲೋಹರ್ಟ್ಸ್ಗಳು. ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:30:25. ಸಂಜೆಯ ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ಬಾನುಲಿ ಬಂಧು, ನಾನು ಚಂದು. ನಮ್ಮ ಕಾರ್ಯಕ್ರಮಗಳು ಇದೀಗ ಆರಂಭವಾಗುತ್ತವೆ. ಆಕಾಶವಾಣಿ ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಕೃಷಿರಂಗ ಕಾರ್ಯಕ್ರಮದ ಎಲ್ಲ ಕೇಳುಗರಿಗೆ ನಮಸ್ಕಾರ ಹಾಗೂ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕೃಷಿರಂಗದಲ್ಲಿ ಅಲಸಂದೆ, ಹೆಸರು, ಉದ್ದು ಬೆಳೆಯ ಬೇಸಾಯ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಡಾ ಕೆ ಪುಷ್ಪ ಇವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಉದ್ಯೋಗವಾಣಿ ಕೇಳುವರೆ, ನನ್ನ ಹೆಸರು ಸುಮನ್ ಅಂತ. SSLC ಪಾಸ್ ಆದ ನಂತರ 2014 GTTC ಹರಿಯರ ಡಿಪ್ಲೊಮೋ ಕೋರ್ಸನ್ನು ಪಡೆದಿದ್ದೇನೆ. ಈಗ ಸೀನಿಯರ್ ಇಂಜಿನಿಯರ್ ಆಗಿ ಮೈನಿ ಪ್ರಿಸಿಷನ್ ಪ್ರಾಡಕ್ಟ್ಸ್ ಲಿಮಿಟೆಡ್ ಬ್ಯಾಂಗ್ಳೂರಲ್ಲಿ ವರ್ಷಕ್ಕೆ 500,000 ಕೆಲಸದಲ್ಲಿ ಸೇರಿದ್ದೇನೆ. ನೀವು ನಿಮ್ಮ ಮುಂದಿನ ಉಜ್ವಲ ಭವಿಷ್ಯಕ್ಕಾಗಿ ಹಿಂದೆ GTTC ಕೋರ್ಸನ್ನು ಆಯ್ಕೆ ಮಾಡಿಕೊಳ್ಳಿ. ಸಹಾಯವಾಣಿ 1552267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30-12:00. ಭೇಟಿ ನೀಡಿ ಶ್ರೀರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, No. 421/1 ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802525215253. ನಮಸ್ಕಾರ ಡಾಕ್ಟರ್ ಪುಷ್ಪ ಅವರೇ. ನಮಸ್ಕಾರ ಸರ್. ನಾವು ಹಲವಾರು ದ್ವಿದಳ ಧಾನ್ಯದ ಬೆಳೆಗಳನ್ನು ಬೇಸಾಯ ಮಾಡ್ತೇವೆ, ಅದರಲ್ಲಿ ಈ ಅಲಸಂದೆ, ಉದ್ದು ಮತ್ತು ಹೆಸರು ಬಹಳ ಮುಖ್ಯವಾದಂಥವು. ಇವನ್ನು ನಾವು ನಮ್ಮ ದಿನನಿತ್ಯದ ಆಹಾರದಲ್ಲಿ ವಿವಿಧ ರೂಪದಲ್ಲಿ ಬಳಸ್ಕೊಳ್ತೇವೆ, ಮತ್ತು ನಮ್ಮ ಬೇಸಾಯದ ದೃಷ್ಟಿಯಿಂದಲೂ ಕೂಡ ಇವು ಬಹಳ ಮುಖ್ಯವಾದಂಥ ಬೆಳೆಗಳು. ಸಮತೋಲನ ಆಹಾರವನ್ನು ಸೇವನೆ ಮಾಡುವಂಥ ದೃಷ್ಟಿಯಿಂದಲೂ ಕೂಡ ಇವು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ದಾವೆ. ತಾವಿವತ್ತು ಈ ಅಲಸಂದೆ, ಹೆಸರು ಮತ್ತು ಉದ್ದಿನ ಬೆಳೆಗಳ ಒಂದು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ಬೇಕು. ಈಗ ಪ್ರಾರಂಭದಲ್ಲಿ ಈ ದ್ವಿದಳ ಧಾನ್ಯಗಳ ಪ್ರಾಮುಖ್ಯತೆ ಏನು ಅಂತ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಸರ್, ಈಗ ದ್ವಿದಳ ಧಾನ್ಯಗಳು ನಮ್ಮ ಒಂದು ಆಹಾರ ಪದ್ಧತಿಯಲ್ಲಿ ಒಂದು ಬಹುಮುಖ್ಯವಾದ ಒಂದು ಪಾತ್ರವನ್ನು ವಹಿಸ್ತಾ ಇದ್ದಾವೆ. ಯಾಕೆಂದರೆ ಇವು ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸಸಾರಜನಕ ಅಂದರೆ ಪ್ರೋಟೀನನ್ನು ಇವು ಪೂರೈಸ್ತಾ ಇದೆ. ಅದರ ಜೊತೆಗೆ ಬೇಕಾಗಿರ್ತಕ್ಕಂಥ ಸುಣ್ಣ, ಕಬ್ಬಿಣ, ಹಲವು ಖನಿಜಾಂಶಗಳು ಮತ್ತು ಜೀವಸತ್ವಗಳನ್ನು ಸಹ ಹೇರಳವಾಗಿ ಇವು ನಮ್ಮ ದೇಹಕ್ಕೆ ಒದಗಿಸ್ತಾ ಇದೆ. ಇದೇ ರೀತಿ ಜಾನುವಾರುಗಳಿಗೂ ಸಹ ಇವು ಒಂದು ಒಳ್ಳೆಯ ಒಂದು ಆಹಾರ ಆಗಿ ಪೂರೈಸ್ತಾ ಇದ್ದಾವೆ. ಇದರ ಜೊತೆಗೆ ಇನ್ನು ನೀವು ಹೇಳಿದಾಗೆ ಇನ್ನು ವ್ಯವಸಾಯದ ದೃಷ್ಟಿಯಿಂದ ನೋಡೋದಾದರೂ ಸಹ ಈ ದ್ವಿದಳ ಧಾನ್ಯಗಳು ಬಹುಮುಖ್ಯವಾದ ಒಂದು ಪಾತ್ರವನ್ನು ವಹಿಸ್ತಾ ಇದ್ದಾವೆ. ಯಾಕಪ್ಪ ಅಂತ ಅಂದರೆ, ಈ ದ್ವಿದಳ ಧಾನ್ಯಗಳನ್ನು ಬೆಳೆಯೋದ್ರಿಂದ ನಮ್ಮ ಮಣ್ಣಿನ ಒಂದು ಫಲವತ್ತತೆಯ ಮಟ್ಟ ಹೆಚ್ಚಾಗ್ತಾ ಇದೆ. ಅಂದರೆ ಈ ಮಣ್ಣಿನ ಫಲವತ್ತತೆ ಹೇಗೆ ಹೆಚ್ಚಾಗುತ್ತೆ ಅಂತೀರ? ಈ ಮಣ್ಣಿನ ಫಲವತ್ತತೆ ಹೇಗಪ್ಪ ಅಂದರೆ, ಈ ದ್ವಿದಳ ಧಾನ್ಯಗಳನ್ನು ಬೆಳೆಯೋದ್ರಿಂದ ಈ ದ್ವಿದಳ ಧಾನ್ಯಗಳ ಒಂದು ಬೇರಿನಲ್ಲಿ ಒಂದು ರೀತಿಯ ಗಂಟು ಇದೆ. ಆ ಗಂಟಿನಲ್ಲಿ ರೈಸೋಬಿಯಂ ಎಂಬ ಒಂದು ಜೀವಾಣು ಇದ್ದು ಇದು ನಮ್ಮ ವಾತಾವರಣದಲ್ಲಿ ಸುಮಾರು %78 ಸಾರಜನಕ ಇದೆ. ಈ ಸಾರಜನಕವನ್ನು ಮಣ್ಣಿನಲ್ಲಿ ಸ್ಥಿರೀಕರಿಸುತ್ತೆ. ಹೀಗೆ ಸ್ಥಿರೀಕರಿಸೋದ್ರಿಂದ ಮಣ್ಣಿನ ಒಂದು ಫಲವತ್ತತೆಯ ಮಟ್ಟ ಹೆಚ್ಚಾಗುತ್ತೆ. ಅದರ ಜೊತೆಗೆ ಈ ದ್ವಿದಳ ಧಾನ್ಯಗಳನ್ನು ನಾವು ತರಕಾರಿಯಾಗಿ ಬೆಳಿತೀವಿ, ಜೊತೆಗೆ ಕಾಳುಗಳಿಗಾಗಿ ಬೆಳಿತೀವಿ, ಹಾಗೂ ಮೇವಿಗಾಗಿ ಸಹ ಬೆಳಿತೀವಿ. ಹೀಗೆ ತರಕಾರಿಯಾಗಿ ಬೆಳೆದು ಕಾಯಿಯನ್ನು ನಾವು ಕುಯಿಲು ಮಾಡಿಕೊಂಡು ನಂತರ ಆ ಒಂದು ಬೆಳೆಯನ್ನು ಉಳಿದಿರ್ತಕ್ಕಂಥ ಗಿಡವನ್ನು ಭೂಮಿಗೆ ಸೇರಿಸೋದ್ರಿಂದ ಸಹ ಭೂಮಿಯಲ್ಲಿರ್ತಕ್ಕಂಥ ಒಂದು ಫಲವತ್ತತೆಯ ಮಟ್ಟ ಹೆಚ್ಚಾಗುತ್ತೆ. ಅಂದರೆ ಸಾವಯವ ಇಂಗಾಲದ ಮಟ್ಟವನ್ನು ಇದು ಹೆಚ್ಚು ಮಾಡುತ್ತೆ. ಜೊತೆಗೆ ಇದು ಇನ್ನೊಂದೇನಪ್ಪ ಅಂದರೆ, ಈ ದ್ವಿದಳ ಧಾನ್ಯಗಳ ತಾಯಿ ಬೇರುಗಳು ಭೂಮಿಯ ಒಂದು ಕೆಳಪದರಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಜೊತೆಗೆ ಅಲ್ಲಿರ್ತಕ್ಕಂಥ ಒಂದು ತೇವಾಂಶವನ್ನು ಸಹ ಹೀರ್ಕೊಂಡು ಬೆಳೆಯೋದ್ರಿಂದ ಇವು ನಮ್ಮ ಶುಷ್ಕ ವಾತಾವರಣವನ್ನು ಒಂದು ತಡೆದುಕೊಳ್ಳುವಂಥ ಒಂದು ಶಕ್ತಿಯನ್ನು ಹೊಂದಿದ್ದಾವೆ. ಅಂದರೆ ಇವು ನಮ್ಮ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತವೆ ಅಂತ ನಾವು ಹೇಳಬಹುದು. ಹಾಂ, ಖಂಡಿತ ಸರ್. ಇನ್ನು ಈ ಮಣ್ಣು ಮತ್ತು ನೀರಿನ ಸಂರಕ್ಷಣೆಯಲ್ಲಿ ಇವುಗಳ ಪಾತ್ರ ಏನಾದರೂ ಇದೆಯೇ? ಹಾಂ, ಇದೆ ಸರ್, ಖಂಡಿತ ಇದೆ ಸರ್. ಯಾಕೆ ಅಂದರೆ ಈಗ ನಾನು ಈಗಾಗಲೇ ಹೇಳಿದಾಗೆ ಇವುಗಳ ಬೇರುಗಳು ಒಂದು ಕೆಳಪದರಕ್ಕೆ ಹೋಗಿ ಒಂದು ತೇವಾಂಶವನ್ನು ಅಲ್ಲಿಂದ ಇರ್ತಕ್ಕಂಥ ತೇವಾಂಶವನ್ನು ಹೀರ್ಕೊಂಡು ಬೆಳೆಯೋದ್ರಿಂದ ಒಂದು ನೀರು ನಾವು ಬಳಸ್ತಕ್ಕಂಥ ನೀರಿನ ಪ್ರಮಾಣ ಕಡಿಮೆ ಆಗ್ಬೋದು. ಜೊತೆಗೆ ಇವು ಶುಷ್ಕ ವಾತಾವರಣವನ್ನು ತಡೆದುಕೊಂಡು ಶುಷ್ಕ ವಾತಾವರಣದಲ್ಲೇ ಬೆಳೆದು ಇವು ನಮಗೆ ಹೆಚ್ಚಾಗಿ ಇಳುವರಿಯನ್ನು ಕೊಡುತ್ತೆ. ಅದರ ಜೊತೆಗೆ ಈ ದ್ವಿದಳ ಧಾನ್ಯಗಳ ಬೇರುಗಳು ಮಣ್ಣಿನ ಎಲ್ಲ ಪದರಗಳಲ್ಲೂ ಹರಡಿಕೊಂಡಿರೋದ್ರಿಂದ ಇದು ಭೂಮಿಯ ಒಂದು ಮಣ್ಣನ್ನು ಹಿಡಿದುಕೊಳ್ಳುತ್ತೆ. ಹಾಗಾಗಿ ನಾವು ಭೂಮಿಯ ಸವಕಳಿಯನ್ನು ನಾವು ತಪ್ಪಿಸ್ಬೋದು. ಮತ್ತು ಇವು ಬಹುಬೇಗ ಒಂದು ಬೆಳೆದು ಭೂಮಿಯನ್ನು ಆವರಿಸ್ಕೊಳ್ಳೋದ್ರಿಂದ, ಅಂದರೆ ಈ ಕೆನೋಪಿ ಕವರ್ ಅಂತ ನಾವು ಕರಿತೀವಿ, ಆವರಿಸ್ಕೊಳ್ಳೋದ್ರಿಂದ ಬಿದ್ದಂಥ ಮಳೆ ನೀರು ನೇರವಾಗಿ ಭೂಮಿಯನ್ನು ಮುಟ್ಟದೆ ಎಲೆಗಳ ಮೇಲೆ ಬಿದ್ದು ನಂತರ ಮಣ್ಣಿಗೆ ಬೀಳೋದ್ರಿಂದ ಈ ಮಣ್ಣು ನೀರಿನಿಂದ ಕೊಚ್ಚಿ ಹೋಗುವಂಥದ್ದನ್ನು ಪ್ರಮಾಣವನ್ನು ಸಹ ಇದು ಕಡಿಮೆ ಮಾಡುತ್ತೆ. ಜೊತೆಗೆ ತೇವಾಂಶ, ಭೂಮಿಯಲ್ಲಿರ್ತಕ್ಕಂಥ ತೇವಾಂಶ ಆವಿಯಾಗದೆ ಅಲ್ಲೇ ಅದು ತೇವಾಂಶವನ್ನು ಕಾಪಾಡಿಕೊಂಡು ಇರ್ತಕ್ಕಂಥ ನೀರನ್ನು ಬಳಸ್ಕೊಂಡು ಇದು ಬಹಳ ಚೆನ್ನಾಗಿ ಬೆಳೆದು ಇಳುವರಿಯನ್ನು ಕೊಡುತ್ತೆ. ಈ ರೀತಿಯಾಗಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆಯಲ್ಲೂ ಕೂಡ ಇವು ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತವೆ. ಇನ್ನು ನಮ್ಮ ರಾಜ್ಯದಲ್ಲಿ ಹಲವಾರು ರೀತಿಯ ಮಣ್ಣುಗಳನ್ನು ನಾವು ಕಾಣ್ತೇವೆ. ಈ ಒಂದು ಬೆಳೆಗಳಿಗೆ ಯಾವ ತರಹದ ಮಣ್ಣುಗಳು ಸೂಕ್ತ ಅಂತೀರಿ? ದ್ವಿದಳ ಧಾನ್ಯ ಬೆಳೆಗಳು ಕಪ್ಪು ಮತ್ತು ಕೆಂಪು ಮಣ್ಣು, ಅಂದರೆ ಮರಳು ಮಿಶ್ರಿತವಾಗಿರ್ತಕ್ಕಂಥ ಕಪ್ಪು ಮತ್ತು ಕೆಂಪು ಮಣ್ಣಿನಲ್ಲಿ ಅತಿ ಹೆಚ್ಚಾಗಿ ನಾವು ಹೆಚ್ಚಾಗಿ ಬೆಳೆಯಬಹುದು. ಈ ದ್ವಿದಳ ಧಾನ್ಯಗಳನ್ನು ನಾವು ಕ್ಷಾರ ಮಣ್ಣು ಅಥವಾ ಹುಳಿ ಮಣ್ಣು, ಅಂದರೆ ಈ ರಸಸಾರ pH ಅಂತ ಏನು ಕರಿತೀವಿ, ಈ ರಸಸಾರ ಅತಿ ಕಡಿಮೆನೂ ಇರಬಾರ್ದು, ಅತಿ ಹೆಚ್ಚು ಇರಬಾರ್ದು. ಈ ಮಧ್ಯಮ ಸಾರ ಅಂದರೆ ನ್ಯೂಟ್ರಲ್ pH ಇರತಕ್ಕಂಥ ಮತ್ತು ನೀರು ನಿಲ್ಲದೆ ಪೂರ್ತಿಯಾಗಿ ಬಸಿದು ಹೋಗ್ತಕ್ಕಂಥ ಜಮೀನು ಇದಕ್ಕೆ ಹೆಚ್ಚು ಸೂಕ್ತವಾದಂಥ ಒಂದು ಮಣ್ಣು ಅಂತ ಹೇಳಬಹುದು. ಇನ್ನು ಮುಖ್ಯವಾಗಿ ಹವಾಗುಣ ಹೇಗಿರಬೇಕು ಅಂತೀರ ಈ ಅಲಸಂದೆ, ಉದ್ದು ಮತ್ತು ಹೆಸರಿನ ಒಂದು ಬೆಳೆಗಳ ಬೇಸಾಯಕ್ಕೆ? ಉದ್ದು ಮತ್ತು ಹಲಸಂದೆ ಹಾಗೂ ಹೆಸರು ಕಾಳುಗಳು ಹೆಚ್ಚಾಗಿ ನಾವು ಉಷ್ಣವಲಯದಲ್ಲಿ ಬೆಳೆತಕ್ಕಂಥ ಬೆಳೆಗಳು. ಇವುಗಳನ್ನು ಸಮಶೀತೋಷ್ಣ ವಲಯದಲ್ಲೂ ಸಹ ನಾವು ಬೆಳಿಬೋದು, ಆದರೆ ಉಷ್ಣವಲಯ ಇದಕ್ಕೆ ಅತಿ ಸೂಕ್ತವಾದಂತಹ ಒಂದು ಹವಾಮಾನ. ಈ ಬೆಳೆಗಳಿಗೆ ಸುಮಾರು ಉಷ್ಣಾಂಶ ಅಂದರೆ ನಾವು ಸುಮಾರು 27°C ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಬೇಕಾಗುತ್ತೆ. ಇನ್ನು ನಾವು ಮಳೆ ಪ್ರಮಾಣವನ್ನು ತೆಗೆದುಕೊಂಡಾಗ 300 mm ರಿಂದ 650 mm ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲಿ ಇವುಗಳನ್ನು ನಾವು ಚೆನ್ನಾಗಿ ಬೆಳೆಯಬಹುದು. ಇನ್ನು ಮುಖ್ಯವಾಗಿ ನಾವು ಹೆಚ್ಚಿನ ಇಳುವರಿಯನ್ನು ಪಡಿಬೇಕು ಅಂತಂದರೆ ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ. ಅಂದರೆ ಸೂಕ್ತ ತಳಿಗಳನ್ನು ಬಳಸಿಕೊಂಡು ಸೂಕ್ತ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ. ಈ ಬೇಸಾಯ ಕ್ರಮಗಳ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಾ? ಹಾಂ ಸರ್. ಈ ಬೇಸಾಯ ಕ್ರಮ ಅಂತ ತಗೊಂಡಾಗ ನಾವು ಅತ್ಯಂತ ಪ್ರಮುಖವಾದ ಒಂದು ಹೆಜ್ಜೆ ಅಂದರೆ ನಾವು ಜಮೀನನ್ನು ಸಿದ್ಧ ಮಾಡ್ಕೊಳ್ಳೋವಂಥದ್ದು. ಒಂದು ಹಲಸಂದೆ ಮತ್ತು ಈ ಹೆಸರುಕಾಳು ಮತ್ತು ಉದ್ದಿಗೆ ನಾವು ಭೂಮಿಯನ್ನು ಅತಿ ಹೆಚ್ಚು ಆಳವಾಗಿ ನಾವು ಒಂದು ಉಳುಮೆ ಮಾಡಬೇಕಾಗುತ್ತೆ. ಹೀಗೆ ಮಾಡೋದ್ರಿಂದ ಇವುಗಳ ಬೇರುಗಳು ಭೂಮಿಯ ಆಳವಾದ ಪದರಗಳಿಗೆ ಹೋಗಿ ಅಲ್ಲಿರ್ತಕ್ಕಂಥ ತೇವಾಂಶವನ್ನು ಹೀರ್ಕೊಳ್ಳೋಕೆ ಒಂದು ಸಹಾಯ ಆಗುತ್ತೆ. ಮತ್ತು ಮಣ್ಣಿನ ಹಲವಾರು ಪದರಗಳಿಗೆ ಇವು ಹರಡಿಕೊಂಡು ಬೆಳೆಯೋದಕ್ಕೂ ಸಹ ಇದರಿಂದ ಅನುಕೂಲ ಆಗುತ್ತೆ. ಇದ್ರ ಜೊತೆಗೆ ಭೂಮಿಯ ಕೆಳಪದರದಲ್ಲಿ ಇರ್ತಕ್ಕಂಥ ಒಂದು ಕಳೆ ಬೀಜಗಳು, ಸಣ್ಣ ಸಣ್ಣ ಕೀಟಗಳು ಅಥವಾ ಕೀಟಗಳ ಒಂದು ಮೊಟ್ಟೆಗಳು, ಇವು ಕೋಶಗಳು, ಇವು ಭೂಮಿಯ ಒಂದು ಮೇಲ್ಪದರಕ್ಕೆ ಬಂದು ಇವು ಸೂರ್ಯನ ಶಾಖಕ್ಕೆ ಸಿಕ್ಕಿ ಸತ್ತು ಹೋಗ್ತವೆ. ಹಾಗಾಗಿ ಇವುಗಳು ನಾಶ ಆಗುತ್ತೆ. ಇದರಿಂದ ನಾವು ರೋಗ ಮತ್ತು ಕೀಟಗಳಿಂದ ಸಹ ಒಂದು ಹತೋಟಿನ ಪಡಿಬೋದು. ನಂತರ ಈ ಭೂಮಿಯಲ್ಲಿರ್ತಕ್ಕಂಥ ಹೆಂಟೆಗಳನ್ನೆಲ್ಲ ಒಡೆದು ಅಲ್ಲಿರ್ತಕ್ಕಂಥ ಕಸ ಕಡ್ಡಿನೆಲ್ಲ ಆರಿಸ್ಬಿಟ್ಟು ನಾವು ಭೂಮಿಯನ್ನ ಒಂದು ಸಿದ್ಧ ಮಾಡ್ಕೋಬೇಕಾಗುತ್ತೆ. ಇದು ಮುಖ್ಯವಾಗಿ ಒಂದು ಜಮೀನಿನ ಸಿದ್ಧತೆ ಆಯಿತು. ಹಾಂ ಸರ್. ಇನ್ನು ನಾವು ಮುಖ್ಯವಾದ ಬೇಸಾಯ ಕ್ರಮ ಅಂದರೆ ಸರಿಯಾದಂಥ ತಳಿಗಳನ್ನು ಆಯ್ಕೆ ಮಾಡ್ಕೊಳ್ಳೋದು. ಹೌದು. ಈಗ ಮುಖ್ಯವಾಗಿ ನಾವು ಅಲಸಂದೆ ಬೆಳೆಗೆ ಬಂದರೆ ಯಾವ್ಯಾವ ತಳಿಗಳಿದ್ದಾವೆ, ಇವುಗಳ ಗುಣಲಕ್ಷಣಗಳು ಏನೇನು ಅಂತ ಪರಿಚಯ ಮಾಡ್ಕೊಳ್ತಾರೆ? ಈಗ ತಳಿಗಳು ಇದರ ಬಹುಮುಖ್ಯ ಪಾತ್ರವನ್ನು ವಹಿಸ್ತವೆ. ಯಾಕೆಂದರೆ ನಾವು ಕಾಲಕ್ಕೆ ಬೆಳೆಯಬೇಕಾದಂತಹ ಒಂದು ಸೂಕ್ತವಾದ ತಳಿಗಳನ್ನೇ ನಾವು ಆರಿಸ್ಕೋಬೇಕಾಗುತ್ತೆ. ಈಗ ಮುಂಗಾರಿನಲ್ಲಿ ಬೆಳೆತಕ್ಕಂಥ ತಳಿಗಳನ್ನು ನೀವೇನಾದರೂ ಬೇಸಿಗೆನಲ್ಲಿ ಬೆಳೆದ್ರೆ ಇಳುವರಿಯ ಮಟ್ಟ ಕಡಿಮೆ ಆಗುತ್ತೆ. ಯಾಕಪ್ಪ ಅಂದರೆ ಮುಂಗಾರಿನಲ್ಲಿ ಬೆಳೆತಕ್ಕಂಥ ತಳಿಯನ್ನು ಬೆಳೆದ್ರೆ ಅವು ಕೊನೆಗಾಲದಲ್ಲಿ ಕಾಯಿ ಕಟ್ಟುವಂಥ ಸಮಯದಲ್ಲಿ ಅದಕ್ಕೆ ಹೆಚ್ಚು ನೀರಿನ ಒಂದು ಅಭಾವ ಒದಗಿ ಇಳುವರಿ ಕುಂಠಿತ ಆಗುತ್ತೆ. ಅದೇ ನಾವು ಬೇಸಿಗೆಯಲ್ಲಿ ಬೆಳೆಯುವಂಥ ತಳಿಗಳನ್ನೇನಾದರೂ ನಾವು ಮುಂಗಾರಿನಲ್ಲಿ ಬೆಳೆದ್ರೆ ಅಲ್ಲೂ ಸಹ ರೋಗಗಳ ಒಂದು ಬಾಧೆ ಹೆಚ್ಚಾಗಿ ಕಂಡುಬರುತ್ತೆ. ಹಾಗಾಗಿ ನಾವು ಆ ಕಾಲಕ್ಕೆ ತಕ್ಕಂಥ ಸೂಕ್ತವಾದ ತಳಿಗಳನ್ನೇ ನಾವು ಬೆಳೆಯೋದು ಹೆಚ್ಚು ಸೂಕ್ತ. ಇನ್ನು ಈಗ ಈ ಅಲಸಂದೆಯಲ್ಲಿ ನಾವು ಮುಂಗಾರು ಅಂದರೆ ನಾವು ಇಲ್ಲಿ ಅಲಸಂದೆಯಲ್ಲಿ ಜೂನ್ ಜುಲೈ ಅಂತ ಹೇಳ್ತೀವಿ. ಈ ಅಲಸಂದೆಯಲ್ಲಿ ಈ ಜನ ಈಗ ರೈತರು ಹೇಗೆ ಅಂತ ಅಂದ್ರೆ, ಈಗ ಮಳೆ ಕೆಲವು ಟೈಮಲ್ಲಿ ನಮ್ಗೆ ಏಪ್ರಿಲ್ ಅಥವಾ ಮೇ ನಲ್ಲಿ ಬೀಳುತ್ತೆ. ಈ ಏಪ್ರಿಲ್ ಅಥವಾ ಮೇ ನಲ್ಲಿ ನಮ್ಗೆ ಮಳೆ ಬಿದ್ದಾಗ ದಯವಿಟ್ಟು ಅಲಸಂದೆ ಬೀಜವನ್ನ ನಾವು ಬಿತ್ತನೆ ಮಾಡಬಾರ್ದು. ನಾವೇನಾದ್ರೂ ಅದನ್ನ ಕಾಳುಗೋಸ್ಕರ ಬೆಳೀತಾ ಇತ್ತು ಅಂದ್ರೆ ಈ ಮೇ ಮತ್ತೆ ಏಪ್ರಿಲ್ ನಲ್ಲಿ ನೀವು ಬಿತ್ತನೆ ತೆಗೆದುಕೊಂಡಾಗ ಇದು ಕಾಯನ್ನು ಕಚ್ಚೋದಿಲ್ಲ, ಸುಮ್ನೆ ಬಳ್ಳಿ ಬೆಳೆದು, ಬರೀ ಬಳ್ಳಿ ಬೆಳೆದು ಬರೀ ಸೊಪ್ಪುಗಳು ಮಾತ್ರ ನಿಮ್ಗೆ ಸೊಂಪಾಗಿ ಬೆಳೆಯುತ್ತೆ. ಹಸಿರು ಗೊಬ್ಬರವಾಗಿ ಬೆಳೆಸ್ಕೊ, ಹೌದು, ಇದನ್ನ ಹಸಿರೆಲೆ ಗೊಬ್ಬರವಾಗಿ ಆದ್ರೆ ನಾವು ಅದನ್ನ ಏಪ್ರಿಲ್ ಮೇ ನಲ್ಲಿ ಬಿತ್ತನೆ ಮಾಡಬಹುದು, ಅಥವಾ ನೀವು ಮೇವಾಗಿ ಇದನ್ನ ಬಳಸ್ಕೋಬಹುದು. ನೀವೇನಾದ್ರೂ ಕಾಯಿಗೋಸ್ಕರ ಇದನ್ನ ಬೆಳೀತಾ ಇದ್ರೆ, ತರಕಾರಿ ಅಥವಾ ಕಾಳಿಗೋಸ್ಕರ ಬೆಳೀತಾ ಇದ್ರೆ, ಇದನ್ನ ಜುಲೈ ನಂತರ, ಜುಲೈ 15 ರಿಂದ ಆಗಸ್ಟ್ ವರೆಗೂ ನೀವು ಬಿತ್ತನೆಯನ್ನ ತೆಗೆದುಕೋಬಹುದು. ಹಾಗೆ ತಗೋಬೇಕಂದ್ರೆ ಆ ಕಾಲಕ್ಕೆ ಸೂಕ್ತವಾದಂತ ತಳಿ ಅಂದ್ರೆ TVX 944 ಅಂತ ಒಂದು ತಳಿ ಇದೆ. ಇದು ಅತ್ಯಂತ ಸೂಕ್ತವಾದಂತಹ ಒಂದು ತಳಿ. ಇದು ಬಹಳ ಗಿಡ್ಡವಾದ ತಳಿ ಮತ್ತು ಇದು ಸುಮಾರು ಮಧ್ಯಮಾವಧಿಯಂತ ತಳಿಯಾಗಿದೆ. ಇದು ಸುಮಾರು 90 ರಿಂದ 100 ದಿನಗಳಲ್ಲಿ ನಿಮ್ಗೆ ಕಟಾವಿಗೆ ಬರುತ್ತೆ. ಇನ್ನ ನೀವು ತಡವಾದ ಮುಂಗಾರು ಅಂದ್ರೆ ಈ ಜುಲೈಯಿಂದ ಆಗಸ್ಟ್ ಅವಾಗೇನಾದ್ರೂ ನೀವು ಬಿತ್ತನೆಯನ್ನ ತಗೋಬೇಕು ಅಂತ ಅಂದ್ರೆ, ಈ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಿಂದನೇ ಬಿಡುಗಡೆಗೊಳಿಸಿರ್ತಕ್ಕಂಥ KBC 1 ಅಥವಾ KBC 2 ಮತ್ತು ಕಳೆದ ವರ್ಷನೇ ಇನ್ನು KBC 9 ಅನ್ನೋ ಒಂದು ತಳಿ ಕೂಡ ಬಿಡುಗಡೆ ಆಯಿತು. ಈ ಮೂರು ತಳಿಗಳು ಸಹ ನಿಮ್ಮ ತಡವಾದ ಮುಂಗಾರಿಗೆ ಸೂಕ್ತವಾದಂತಹ ತಳಿಗಳು. ಇವು ಸಹ ತುಕ್ಕು ರೋಗಕ್ಕೆ ಒಂದು ನಿರೋಧಕ ಶಕ್ತಿಯನ್ನು ಹೊಂದಿದವೆ. ಇನ್ನು ಹಿಂಗಾರು ಅಂತ ತಗೊಂಡ್ರೆ, ನಾವು ಈ ಅಲಸಂದೆ ಬೆಳೆಯನ್ನು ಹಿಂಗಾರಿಗೆ ಹೆಚ್ಚು ಸೂಕ್ತವಲ್ಲ ಅಂತ ಹೇಳ್ಬೋದು. ನಮ್ಮ ರಾಜ್ಯದಲ್ಲಿ ಈ ಅಲಸಂದೆ ಬೆಳೆಯನ್ನ ಹಿಂಗಾರ್ನಲ್ಲಿ ತೆಗೆದುಕೊಳ್ಳಲ್ಲ. ಯಾಕೆ ಅಂದ್ರೆ ಈ ಅಲಸಂದೆ ಬೆಳೆ ಹೆಚ್ಚು ಚಳಿಯನ್ನ ತಡೆದುಕೊಳ್ಳುವಂತ ಒಂದು ಶಕ್ತಿಯನ್ನ ಹೊಂದಿಲ್ಲ. ಆದ್ರಿಂದ ಹಿಂಗಾರಿಗೆ ಇದಷ್ಟು ಸೂಕ್ತ ಅಲ್ಲ. ಇನ್ನ ಬೇಸಿಗೆಗೆ ಅಂದ್ರೆ ಜನವರಿ ಅಥವಾ ಫೆಬ್ರವರಿ ತಿಂಗಳಿನಲ್ಲಿ ನೀವೇನಾದ್ರು ಬಿತ್ತನೆ ಮಾಡ್ಕೊಳ್ಳೋದಾದ್ರೆ ನಿಮಗೆ C 152 ಮತ್ತು KM 5 ಅನ್ನೋ ಒಂದು ಎರಡೂ ತಳಿಗಳು ಬೇಸಿಗೆಗೆ ತುಂಬಾ ಸೂಕ್ತವಾದಂತ ತಳಿಗಳು. ಇವುಗಳನ್ನ ಬಳಸ್ಕೋಬಹುದು. ಈ ಎಲ್ಲಾ ತಳಿಗಳು ಮಧ್ಯಮಾವಧಿ ತಳಿಗಳಾಗಿದ್ದು ಇವು ಕಂದು ಬಣ್ಣದ ಬೀಜಗಳನ್ನ ಕೊಡುತ್ತವೆ. ಇನ್ನು ಇವುಗಳ ಇಳುವರಿಗೆ ಬಂತು ಅಂದ್ರೆ, ನಾವು ನೀರಾವರಿಯಲ್ಲಿ ಇವುಗಳನ್ನ ತೆಗೆದುಕೊಂಡ್ರೆ ಸುಮಾರು 5-6 ಕ್ವಿಂಟಾಲ್ನಷ್ಟು 1 ಎಕರೆಗೆ ಧಾನ್ಯದ ಇಳುವರಿಯನ್ನ ಪಡ್ಕೋಬಹುದು. ಖುಷ್ಕಿ ಭೂಮಿಯಲ್ಲಾದ್ರೆ 3-4 ಕ್ವಿಂಟಾಲ್ನಷ್ಟು ಇಳುವರಿಯನ್ನ ನಾವು ಪಡ್ಕೋಬಹುದು. ಇನ್ನ ಇತ್ತೀಚೆಗೆ ನಮ್ಮ ವಿಶ್ವವಿದ್ಯಾಲಯದಿಂದ ಒಂದು ತಳಿ ಬಿಡುಗಡೆ ಆಯಿತು. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಿಂದ ಅದು IT 98-45-6-1 ಅನ್ನೋ ತಳಿ. ಇದನ್ನ ಬಿಳಿ ಅಳಸಂದೆ ಅಂತ ಕರಿತೀವಿ. ಈ ಬೇರೆ ಇರ್ತಕ್ಕಂಥ ತಳಿಗಳೆಲ್ಲ ಕಂದು ಬಣ್ಣದ ಬೀಜವನ್ನ ಕೊಟ್ರೆ ಈ ತಳಿಯು ನಮಗೆ ಬಿಳಿ ಬಣ್ಣದ ಒಂದು ಅಲಸಂದೆ ಕಾಳನ್ನ ಕೊಡುತ್ತೆ. ಇದು ತುಂಬಾ ಅಲ್ಪಾವಧಿ ತಳಿಯಾಗಿದ್ದು ಸುಮಾರು 65-70 ದಿನಗಳಲ್ಲಿ ನಿಮ್ಗೆ ಕಟಾವಿಗೆ ಬರುತ್ತೆ. ಈ ತಳಿಯನ್ನ ನೀವು ತಡವಾದ ಮುಂಗಾರು ಅಂದ್ರೆ ಆಗಸ್ಟ್ ಸೆಪ್ಟೆಂಬರ್ ನಲ್ಲಿ ನೀವು ಬಿತ್ತನೆ ಮಾಡ್ಕೋಬಹುದು, ತಗೊಳ್ಬಹುದು. ಇನ್ನ ಸಾಧಾರಣವಾಗಿ ನಾವು ಬಿತ್ತನೆ ಮಾಡ್ಕೋಬೇಕಾದ್ರೆ 1 ಎಕರೆಗೆ ಎಷ್ಟು ಬಿತ್ತನೆ ಬೀಜ ಬೇಕಾಗುತ್ತೆ? ಅಲಸಂದೆಗಾದ್ರೆ ನಿಮಗೆ ಸುಮಾರು 10-12 ಕೆಜಿ ಬಿತ್ತನೆ ಬೀಜ ಬೇಕಾಗತ್ತೆ. ಇನ್ನ ಹೆಸರಿಗೆ ಬಂದ್ರೆ ನಾವು ಈ ಹೆಸರಿನಲ್ಲಿರುವಂತಹ ಮುಖ್ಯವಾದ ತಳಿಗಳು ಯಾವ್ಯಾವ? ಈ ಹೆಸರು ಕಾಳಿನಲ್ಲಿ ನಿಮ್ಗೆ ಮುಂಗಾರಿಗೆ ಸೂಕ್ತವಾದಂತ ತಳಿಗಳು ಅಂತ ಅಂದ್ರೆ ಚೈನಾ ಮುಂಗ್ ಅಂತ ಒಂದಿದೆ, ಮತ್ತೆ PS 16 ಮತ್ತೆ ಪೂಸಾ ಬೈಸಾಕಿ. ಈ ತಳಿಗಳು ಏಪ್ರಿಲ್ ಅಥವಾ ಮೇ ನಲ್ಲಿ ನೀವೇನಾದ್ರೂ ಬಿತ್ತನೆ ಮಾಡಬೇಕು ಅಂದ್ರೆ ಸೂಕ್ತವಾದಂತಹ ತಳಿಗಳು. ಇವು ಅತ್ಯಂತ ಅಲ್ಪಾವಧಿ ತಳಿಗಳಾಗಿದ್ದು ಸುಮಾರು 65-70 ದಿನಗಳಲ್ಲಿ ನಿಮ್ಗೆ ಕಟಾವಿಗೆ ಬರ್ತವೆ. ಮತ್ತು ಇನ್ನ ಬೇಸಿಗೆಗೆ ಅಂತ ತಗೊಂಡ್ಕೊಂಡ್ರೆ ನಾವು PDM 84/188 ಮತ್ತು KKM 3 ಇವು ಅತ್ಯಂತ ಸೂಕ್ತವಾದಂತಹ ತಳಿಗಳು. ಇನ್ನು ಇವುಗಳ ಇಳುವರಿ ಮಟ್ಟ ಅಂತ ತಗೊಂಡ್ರೆ ನಾವು ನೀರಾವರಿಯಲ್ಲಿ ಏನಾದರೂ ಇವುಗಳ ಹೆಸರುಕಾಳನ್ನ ಬೆಳಿತೀವಿ ಅಂದ್ರೆ ಸುಮಾರು 4-5 ಕ್ವಿಂಟಾಲ್ 1 ಎಕರೆಗೆ ಧಾನ್ಯದ ಇಳುವರಿನ ತಗೋಬಹುದು. ಇನ್ನು ಖುಷ್ಕಿಯಲ್ಲಾದ್ರೆ ಸುಮಾರು 2-3 ಕ್ವಿಂಟಾಲ್ನಷ್ಟು ನೀವು ಧಾನ್ಯದ ಇಳುವರಿಯನ್ನ ಪಡಿಬಹುದು. ಇನ್ನು ಬಿತ್ತನೆ ಬೀಜ ಎಷ್ಟು ಬೇಕಾಗುತ್ತೆ? ಹೆಸರುಗಳಿಗೆ ಸುಮಾರು ನಿಮ್ಗೆ 6-8 ಕೆಜಿ 1 ಎಕರೆಗೆ ಬಿತ್ತನೆ ಬೀಜ ಬೇಕಾಗುತ್ತೆ. ಇನ್ನು ಉದ್ದನಲ್ಲಿರುವಂತಹ ಮುಖ್ಯವಾದ ತಳಿಗಳು ಯಾವ್ಯಾವ ಅಂತ? ಉದ್ದಿನಲ್ಲಿ ಆದ್ರೆ ನಿಮ್ಗೆ 3 ಸೂಕ್ತವಾದ ತಳಿಗಳಿದಾವೆ. ಕರ್ಗಾವ್ 3, ಮತ್ತೆ T9 ಮತ್ತು ರಶ್ಮಿ. ಈ ಮೂರು ತಳಿಗಳು, ರಶ್ಮಿ, ಈ ಮೂರು ತಳಿಗಳು ಮುಂಗಾರು ಮತ್ತು ಬೇಸಿಗೆ ಇವೆರಡಕ್ಕೂ ಸೂಕ್ತವಾದಂತ ತಳಿಗಳು. ಈ ಎರಡೂ ಕಾಲದಲ್ಲೂ ಸಹ ಈ ತಳಿಗಳನ್ನ ನಾವು ಬೆಳ್ಕೋಬಹುದು. ಇವು ಮಧ್ಯಮಾವಧಿ ತಳಿಗಳಾಗಿದ್ದು ಸುಮಾರು 85 ದಿನದೊಳಗಾಗಿ ನಮ್ಗೆ ಕಟಾವಿಗೆ ಬರುತ್ತೆ. ಇವುಗಳ ಇಳುವರಿ ಮಟ್ಟ ಅಂದ್ರೆ 4-5 ಕ್ವಿಂಟಾಲ್ 1 ಎಕರೆಗೆ ನಾವು ನೀರಾವರಿಯಲ್ಲಿ ಪಡಿಬಹುದು. ಇನ್ನು ಖುಷ್ಕಿಯಲ್ಲಾದ್ರೆ ಇದು 2-3 ಕ್ವಿಂಟಾಲ್ನಷ್ಟು ನಾವು ಧಾನ್ಯದ ಇಳುವರಿಯನ್ನ ಪಡ್ಕೋಬಹುದು. ಇನ್ನು ಬಿತ್ತನೆ ಬೀಜ ಎಷ್ಟು ಬೇಕಾಗುತ್ತೆ? ಬಿತ್ತನೆ ಬೀಜ ಅಂದರೆ ನಾವು ಉದ್ದಿಗೆ ಸುಮಾರು 8 kg ಬಿತ್ತನೆ ಬೀಜ ಬೇಕಾಗುತ್ತೆ. ಅದೇ ನಾನು ಹೇಳಿದಾಗೆ ರಶ್ಮಿ ತಳಿ ಏನಾದ್ರು ತೆಗೆದುಕೊಂಡ್ರೆ ಇದರ ಕಾಳು ಸ್ವಲ್ಪ ದಪ್ಪ ಇರುತ್ತೆ. ಈ ಕರ್ಗವ್ 3 ಮತ್ತು T9 ನಾವು ಹೋಲಿಸ್ಕೊಂಡಾಗ ರಶ್ಮಿ ತಳಿಯ ಬೀಜಗಳು ಸ್ವಲ್ಪ ದಪ್ಪ ಇರೋದ್ರಿಂದ ಸುಮಾರು 10 kg ಒಂದು ಎಕರೆಗೆ ಬೇಕಾಗುತ್ತೆ. ಇನ್ನು ಈ ಬಿತ್ತನೆ ಬೀಜದ ಉಪಚಾರವನ್ನು ಏನಾದರೂ ನಾವು ಮಾಡಬೇಕಾಗತ್ತೆ? ಖಂಡಿತ ಸರ್, ಯಾಕೆಂದರೆ ಇದು ದ್ವಿದಳ ಧಾನ್ಯಗಳು. ನಾ ಹೇಳಿದಾಗೆ ಇದು ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಮಣ್ಣಿನಲ್ಲಿ ಸ್ಥಿರೀಕರಿಸುತ್ತೆ. ಸೊ ಈ ಸ್ಥಿರೀಕರಣಕ್ಕೆ ನಾವು ಒಂದು ಉಪಯೋಗ ಆಗುವಂಥ ಒಂದು ಜೀವಾಣು ಅಂದರೆ ರೈಸೋಬಿಯಂ. ಹಾಗಾಗಿ ನಾವು ಈ ಬೀಜಗಳನ್ನು ಬಿತ್ತನೆ ಮಾಡೋದಕ್ಕೆ ಮುಂಚೆ ಸುಮಾರು 200 grams ರೈಸೋಬಿಯಂ ಜೀವಾಣು ಗೊಬ್ಬರ ಜೊತೆಗೆ 200 grams ರಂಜಕವನ್ನು ಕರಗಿಸುವಂತಹ ಜೀವಾಣು ಗೊಬ್ಬರವನ್ನು ಬೀಜಕ್ಕೆ ಬೀಜೋಪಚಾರ ಮಾಡಿ ನಂತರ ಅದನ್ನು ಸುಮಾರು 6 hours ಕಾಲ ನೆರಳಿನಲ್ಲಿ ಒಣಗಿಸಿ ನಂತರ ಅದನ್ನು ನಾವು ಬಿತ್ತನೆಗೆ ಬಳಸೋದ್ರಿಂದ ನಾವು ಒಂದು ಬರತಕ್ಕಂಥ ಸಾರಜನಕದ ರಸಗೊಬ್ಬರವನ್ನು ಪ್ರಮಾಣವನ್ನು ನಾವು ಕಡಿಮೆ ಮಾಡ್ಕೋಬಹುದು. ಅದು ಒಂದು ಮುಖ್ಯವಾದ ಅಂಶ. ಇನ್ನು ಈ ರೀತಿ ನಾವು ಬೀಜೋಪಚಾರ ಮಾಡಿದಂಥ ಬೀಜಗಳನ್ನು ಎಷ್ಟು ಹಂತದಲ್ಲಿ ಬಿತ್ತನೆ ಮಾಡ್ಕೋಬೇಕಾಗುತ್ತೆ? ಈ ಬೀಜೋಪಚಾರ ಮಾಡಿದ ನಂತರ ನೀವೀಗ ಅಲಸಂದೆಗಾದ್ರೆ ಒಂದು 18 feet ಸಾಲಿನಿಂದ ಸಾಲಿಗೆ ಅಂತರವನ್ನು ಕೊಟ್ಟು ಗಿಡದಿಂದ ಗಿಡಕ್ಕೆ 4 feet ಅಂತರವನ್ನು ಕೊಟ್ಟು ನೀವು ಬಿತ್ತನೆಯನ್ನು ಮಾಡಬೇಕಾಗತ್ತೆ. ಇನ್ನು ಹೆಸರುಕಾಳು ಮತ್ತು ಉದ್ದುಗಾದ್ರೆ ನೀವು 12 feet ಸಾಲಿನಿಂದ ಸಾಲಿಗೆ ಮತ್ತು 4 feet ಗಿಡದಿಂದ ಗಿಡಕ್ಕೆ ನೀವು ಅಂತರವನ್ನು ಕೊಟ್ಟು ಬಿತ್ತನೆಯನ್ನು ಮಾಡಬೇಕಾಗತ್ತೆ. ಸ್ವಲ್ಪ ಅಲಸಂದೆ ಹರಡ್ಕೊಂಡು ಬೆಳೆಯೋದರಿಂದ ಹೆಚ್ಚು ಅಂತರವನ್ನು ನಾವು ಕೊಡಬೇಕಾಗತ್ತೆ. ಇನ್ನು ತಾವು ಈ ತಳಿಗಳ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ಮುಖ್ಯವಾಗಿ ಈ ಗೊಬ್ಬರವನ್ನು ಎಷ್ಟೆಷ್ಟು ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ ಅಂತೀರಿ? ಹಾಂ, ಗೊಬ್ಬರ ಇದರ ನಾವು ಒಂದು ಉತ್ತಮ ಇಳುವರಿಯನ್ನು ಪಡಿಬೇಕು ಅಂದರೆ ನಾವು ಬಳಸ್ತಕ್ಕಂಥ ರಸಗೊಬ್ಬರಗಳ ಪ್ರಮಾಣ ಕೂಡ ಬಹು ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ. ಕೊಟ್ಟಿಗೆ ಗೊಬ್ಬರವನ್ನು ಸಾಕಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಸಹ ನಾವು ಸಾಕಷ್ಟು ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ. ಇವನ್ನ ನಾವು ಒಂದು ಮೂಲಾಧಾರ ಅಂತಲೇ ಹೇಳ್ಬೋದು. ಈ ಕೊಟ್ಟಿಗೆ ಗೊಬ್ಬರವನ್ನು ಸುಮಾರು 3 tons ಒಂದು ಎಕರೆಗೆ ನೀವು ಈ ಕೊಟ್ಟಿಗೆ ಗೊಬ್ಬರವನ್ನು 15-20 days ಮುಂಚೆ ಈ ಭೂಮಿಯನ್ನು ಸಿದ್ಧಪಡಿಸೋಕೆ ಮುಂಚೆನೆ ನೀವು ಭೂಮಿಯಲ್ಲಿ ಹರಡಬೇಕಾಗತ್ತೆ. ಹರಡಿ ಚೆನ್ನಾಗಿ ಮಿಶ್ರ ಮಾಡಿ ಬಿಡಬೇಕಾಗತ್ತೆ. ನಂತರ ನೀವು ಭೂಮಿಯನ್ನು ಸಿದ್ಧಪಡಿಸೋದ್ರಿಂದ ಇದು ಚೆನ್ನಾಗಿ ಕಳೆತು ಪೋಷಕಾಂಶಗಳನ್ನು ಗಿಡಗಳಿಗೆ ಒದಗಿಸುತ್ತೆ. ಇನ್ನು ರಸಗೊಬ್ಬರಗಳ ವಿಚಾರಕ್ಕೆ ನಾವು ಬಂದರೆ ಇತ್ತೀಚೆಗೆ ರೈತರು ಏನಂದರೆ ರಸಗೊಬ್ಬರಗಳನ್ನು ಹೆಚ್ಚು ಹೆಚ್ಚಾಗಿ ಬಳಸಿ ತಮ್ಮ ಆರ್ಥಿಕವಾಗಿ ಸಹ ನಷ್ಟ ಪಡ್ಕೋತಾ ಇದ್ದಾರೆ. ಇದರ ಜೊತೆಗೆ ಈ ರಸಗೊಬ್ಬರಗಳನ್ನು ಅದರಲ್ಲೂ ಹೆಚ್ಚಾಗಿ ಸಾರಜನಕವನ್ನು ಜಾಸ್ತಿಯಾಗಿ ಉಪಯೋಗಿಸ್ತಿದ್ದಾರೆ. ಇದರಿಂದ ಫಲವತ್ತತೆ ಮಟ್ಟ ಕೂಡ ನಮಗೆ ಕಡಿಮೆ ಆಗ್ತಾ ಇದೆ ಮತ್ತು ಗಿಡಗಳು ಬಹು ಬೇಗ ರೋಗಕ್ಕೆ ತುತ್ತಾಗ್ತಾ ಇದ್ದಾವೆ. ಆದ್ದರಿಂದ ನಾವು ಆಯಾ ಬೆಳೆಗಳಿಗೆ ನಿಗದಿಪಡಿಸಿರ್ತಕ್ಕಂಥ ನಿರ್ದಿಷ್ಟ ಪ್ರಮಾಣದ ರಸಗೊಬ್ಬರಗಳನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ಹಾಗೂ ನಿರ್ದಿಷ್ಟ ಸಮಯಕ್ಕೆ ನಾವು ಉಪಯೋಗಿಸೋದ್ರಿಂದ ಒಂದು ಇಳುವರಿಯ ಮಟ್ಟವನ್ನು ನಾವು ಹೆಚ್ಚಿಸ್ಬೋದು. ಇನ್ನು ಈ ಅಲಸಂದೆಗೆ ಬಂದರೆ ನಾವು 1 acre ಸುಮಾರು 10 kg ಸಾರಜನಕವನ್ನು, ಅಂದರೆ ನೀವು ಯೂರಿಯಾ ರೂಪದಲ್ಲಿ ಕೊಡ್ತೀವಿ ಅಂದರೆ ಸುಮಾರು 21 kg ಯೂರಿಯಾವನ್ನು ಕೊಡಬೇಕಾಗತ್ತೆ. ಇನ್ನು ರಂಜಕವನ್ನು ಸುಮಾರು 20 kg, ಅಂದರೆ ಇದನ್ನು SSP ರೂಪದಲ್ಲಿ ನಾವು ಕೊಡ್ತೀವಿ ಅಂದರೆ 125 kg ರಂಜಕವನ್ನು, ಮತ್ತು ನೀವು 10 kg ಪೊಟ್ಯಾಷ್, ಅಂದರೆ ಈ ಪೊಟ್ಯಾಷನ್ನು 17 kg ಮ್ಯೂರೇಟ್ ಆಫ್ ಪೊಟ್ಯಾಷನ್ನು ನೀವು ಬಳಸಬೇಕಾಗುತ್ತೆ. ಇದು 1 acre ಸರ್, ಇದು ನೀರಾವರಿ ಇಲ್ಲಾದರೆ. ಅದೇ ನೀವೇನಾದರೂ ಇದನ್ನು ಕುಷ್ಕಿನಲ್ಲಿ ತಗೊಳ್ತೀವಿ ಅನ್ನೋದಾದರೆ ಇದರಲ್ಲಿ 1/2, ಅಂದರೆ 5 kg ಸಾರಜನಕ, 10 kg ರಂಜಕ ಮತ್ತು 5 kg ಪೊಟ್ಯಾಷನ್ನು ನೀವು ಬಳಸಬೇಕು ಪ್ರತಿ ಎಕರೆಗೆ ಕೊಡಬೇಕು. ಅಲಸಂದೆಗೆ ಇನ್ನು ಹೆಸರಿಗೆ ಬಂತು ಅಂದರೆ ಇದರಲ್ಲಿ ನಾವು 10 kg ಸಾರಜನಕ, 20 kg ರಂಜಕ ಮತ್ತು 20 kg ಪೊಟ್ಯಾಷನ್ನು ನಾವು ಕೊಡಬೇಕಾಗುತ್ತೆ. ಇದು ನೀರಾವರಿ ಎಕರೆಗೆ. ಇನ್ನು ಕುಷ್ಕಿಗೆ ಬಂದರೆ ಸುಮಾರು 5 kg ಸಾರಜನಕ, 10 kg ರಂಜಕ ಮತ್ತು 10 kg ಪೊಟ್ಯಾಷನ್ನು ನಾವು ಕುಷ್ಕಿ ಭೂಮಿಯಲ್ಲಿ ಕೊಡಬೇಕಾಗತ್ತೆ. ಇನ್ನು ಉದ್ದುಗೆ ಬಂದರೆ ಇದರಲ್ಲೂ ಸಹ 10 kg ಸಾರಜನಕ, 20 kg ರಂಜಕ ಮತ್ತು 10 kg ಪೊಟ್ಯಾಷನ್ನು ನಾವು ಕೊಡಬೇಕಾಗತ್ತೆ. ಇದು ಜೊತೆಗೆ ಈ ಲಘು ಪೋಷಕಾಂಶಗಳನ್ನ ಏನಾದರೂ ಕೊಡಬೇಕಾಗತ್ತೆ, ಸತು ಇಂಥದ್ದೆಲ್ಲ ಇರುತ್ತಲ್ಲ. ಹೌದು, ಈ 3 ಸಹ ಸತು ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ನಾವು ಸುಮಾರು 4 kg 1 acre ಸತುವಿನ ಒಂದು ಲಘು ಪೋಷಕಾಂಶವನ್ನು ನಾವು ಕೊಡಬೇಕಾಗುತ್ತೆ. ಇನ್ನು ನಾವು ಈ ಕಳೆ ಹತೋಟಿ ಮಾಡೋದು ಬಹಳ ಮುಖ್ಯವಾದಂಥ ಒಂದು ಬೇಸಾಯ ಕ್ರಮ, ಈ ಕಳೆ ನಿರ್ವಹಣೆಯನ್ನು ಹೇಗೆ ಮಾಡಬೇಕಾಗತ್ತೆ ಅಂತೀರಿ? ಈ ದ್ವಿದಳ ಧಾನ್ಯಗಳು ಪ್ರಾರಂಭಿಕ ಹಂತದಲ್ಲಿ ಏನಪ್ಪಾ ಅಂದರೆ ನಿಧಾನವಾಗಿ ಬೆಳೆಯುತ್ತೆ. ಪ್ರಾರಂಭದಲ್ಲಿ ನಿಮಗೆ ಅಷ್ಟಾಗಿ ನಿಮಗೆ ಬೆಳವಣಿಗೆ ಕಂಡು ಬರೋದಿಲ್ಲ. ಸೊ ಆಗ ಏನಾಗುತ್ತೆ, ನಿಮಗೆ ಕಳೆಗಳ ಒಂದು ಹಾವಳಿ ಜಾಸ್ತಿ ಆಗುತ್ತೆ. ಅದರಲ್ಲೂ ನಾವು ಬೆಳೆಯೋದು ಒಂದು ಮಳೆಯಾಶ್ರಿತ ಪ್ರದೇಶದಲ್ಲಿ, ಹಾಗಾಗಿ ನಿಮಗೆ ಕಳೆಗಳ ಒಂದು ಹಾವಳಿ ಹೆಚ್ಚಾಗಿರುತ್ತೆ. ಹಾಗಾಗಿ ನೀವು ಪ್ರಾರಂಭಿಕ ಹಂತದಲ್ಲಿ ನಾವು ಈ ಕಳೆಗಳನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಸೊ ಇದನ್ನು ನೀವು ಒಂದು ಅಥವಾ ಎರಡು ಬಾರಿ ಕೈಯಿಂದ ಕಳೆ ತೆಗೆಯೋದು ಅಥವಾ ಎರಡು ಬಾರಿ ಅಂತರ ಬೇಸಾಯ ಮಾಡೋದ್ರಿಂದ ಕುಂಟೆ ಹೊಡೆಯೋದ್ರಿಂದ ನೀವು ಸಂಪೂರ್ಣವಾಗಿ ಕಳೆಗಳ ಮೇಲೆ ಒಂದು ಹತೋಟಿಯನ್ನ ಸಾಧಿಸಬಹುದು. ಆದ್ರೆ ಈಗೇನಪ್ಪಾ ಅಂದ್ರೆ ಕೆಲವು ಕಡೆ ನಮ್ಗೆ ಕೂಲಿ ಆಳುಗಳ ಒಂದು ಅಭಾವ ಹೆಚ್ಚಾಗಿ ಬರ್ತಾ ಇದೆ. ಹೌದು, ಅಂತ ಜಾಗಗಳಲ್ಲಿ ನೀವು ಈ ಕಳೆನಾಶಕಗಳನ್ನ ಬಳಸಬಹುದು. ಈ ಮೂರು ಬೆಳೆಗಳಿಗೆ ಅಂದ್ರೆ ಹಲಸಂದೆ, ಹೆಸರು ಮತ್ತು ಉದ್ದುಗೆ ನೀವು ಬಿತ್ತನೆ ಆದಂತ ದಿವಸ ಅಥವಾ ಮರು ದಿವಸ ನೀವು ಒಂದು ಫ್ಲೂಕ್ಲೋರಾಲಿನ್ ಎಂಬ ಒಂದು ಕಳೆನಾಶಕವನ್ನ ಸುಮಾರು 3 ಮಿಲಿಯಷ್ಟು 1 ಲೀಟರ್ ನೀರಿಗೆ ಬೆರೆಸ್ಕೊಂಡು ನೀವು ಸಿಂಪಡಣೆ ಮಾಡಬೇಕಾಗತ್ತೆ. ಅಥವಾ ಅಲಾಕ್ಲೋರ್ ಎಂಬ ಒಂದು ಕಳೆನಾಶಕವನ್ನ 4 ಮಿಲಿಯನ್ನ 1 ಲೀಟರ್ ನೀರಿನಲ್ಲಿ ಬೆರೆಸ್ಕೊಂಡು ನೀವು ಸಿಂಪಡಣೆಯನ್ನ ಮಾಡ್ಕೋಬೇಕಾಗತ್ತೆ. ಇದರಿಂದ ನಿಮಗೆ ಉದಯಪೂರ್ವಕ ಕಳೆಗಳು ಸಹ ಸಂಪೂರ್ಣವಾಗಿ ಹತೋಟಿಗೆ ಬರುತ್ತೆ. ಇನ್ನ ಉದಯೋನ್ಮುಖ ಅಂದ್ರೆ ಬೆಳೆ ಬಂದ ನಂತರ ನಿಮ್ಗೆ ಕಳೆಗಳು ಬರಲ್ವಾ ಅಂತ ಕೇಳ್ಬೋದು. ಅಂದ್ರೆ ಈ ಬೆಳೆ ಬಂದ ನಂತರ ನಿಮ್ಗೆ ಕಳೆಗಳ ಹಾವಳಿ ಅಷ್ಟಾಗಿ ಕಂಡು ಬರೋಲ್ಲ, ಯಾಕೆಂದ್ರೆ ಇವುಗಳು ಬಹುಬೇಗ ಬೆಳೆದು ಭೂಮಿಯನ್ನು ಆವರಿಸ್ಕೊಳ್ಳೋದ್ರಿಂದ ಇವು ಕಳೆಗಳನ್ನ ಸಹ ನಿಯಂತ್ರಿಸ್ತವೆ. ಇನ್ನ ಈ ಬೆಳೆಗಳ ಒಂದು ಇಳುವರಿ ಹೆಚ್ಚಳದಲ್ಲಿ ನೀರಾವರಿ ಪಾತ್ರ ಏನಾದರೂ ಇದೆಯೇ? ಖಂಡಿತ ಇದೆ ಸರ್. ಯಾಕೆ ಅಂದ್ರೆ ಈ ದ್ವಿದಳ ಧಾನ್ಯಗಳು ಶುಷ್ಕ ಬೆಳೆಗಳೆಲ್ಲ ಆಗಿ ಬೆಳೆದ್ರೂ ಸಹ ಇವು ನೀರಾವರಿಯನ್ನ ಕೊಟ್ಟಾಗ ಹೆಚ್ಚಾಗಿ ಸ್ಪಂದಿಸುತ್ತೆ, ಪ್ರತಿಕ್ರಿಯಿಸ್ತವೆ. ಈ ನೀರಾವರಿಯನ್ನ ಕೊಟ್ಟಾಗ ನಿಮಗೆ ಖುಷ್ಕಿ ಬೆಳೆಯಲ್ಲಿ ಬೆಳೆತಕ್ಕಂತ ಇಳುವರಿಗಿಂತ ಸುಮಾರು 2 ಪಟ್ಟಷ್ಟು ನೀವು ಹೆಚ್ಚು ಇಳುವರಿಯನ್ನ ಪಡ್ಕೋಬಹುದು. ಈ ನೀರಾವರಿಯನ್ನು ಅದರಲ್ಲೂ 2 ತುಂಬಾ ಮುಖ್ಯವಾದಂತ ಒಂದು ಹಂತಗಳಿದಾವೆ ಈ ದ್ವಿದಳ ಧಾನ್ಯಗಳಲ್ಲಿ. ಅದರಲ್ಲಿ ಒಂದು ಅಂದ್ರೆ ಹೂ ಬಿಡ್ತಕ್ಕಂತ ಹಂತ ಮತ್ತು ಇನ್ನೊಂದು ಕಾಯಿ ಕಟ್ಟುವ ಹಂತ. ಈ ಎರಡೂ ಹಂತಗಳಲ್ಲಿ ನಿಮಗೆ ನೀರಿನ ಒಂದು ಅಭಾವ ಕಾಣಬಾರ್ದು. ಈ ನೀರಿನ ಅಭಾವವಿಲ್ಲದಂತೆ ಈ ಎರಡೂ ಹಂತಗಳಲ್ಲಿ ನೀವು ನೀರಾವರಿಯನ್ನ ಕೊಟ್ಟರೆ ಈ ಇಳುವರಿಯನ್ನ ಖಂಡಿತವಾಗಿ ಹೆಚ್ಚು ಮಾಡಬಹುದು. ಇನ್ನ ಈ ಸಸ್ಯ ಸಂರಕ್ಷಣೆಯನ್ನು ಕೂಡ ಬಹಳ ಮುಖ್ಯವಾಗಿ ಈ ಒಂದು ಬೇಸಾಯದಲ್ಲಿ ನಾವು ಅನುಸರಿಸಬೇಕಾಗತ್ತೆ. ಈಗ ಈ ಒಂದು ಬೆಳೆಗಳಲ್ಲಿ ಕಂಡುಬರುವಂತಹ ಮುಖ್ಯವಾದ ಕೀಟ ಪೀಡೆಗಳು ಯಾವ್ಯಾವು ಅಂತಿದೆ? ಕೀಟಗಳಲ್ಲಿ ನಮ್ಗೆ ಹೆಚ್ಚಾಗಿ ಕಂಡುಬರುವಂತದ್ದು ಒಂದು ರಸ ಹೀರುವಂತಹ ಕೀಟಗಳು ಅಂದ್ರೆ ಈ ಎಲೆ ಜಿಗಿ ಹುಳು, ಈ ಸಸ್ಯ ಹೇನು ಅಂದ್ರೆ ಏಫಿಡ್ಸ್ ಅಂತ ಕರೀತೀವಿ. ಹೌದು, ಮತ್ತು ಈ ಬಿಳಿ ನೊಣಗಳು, ಇವುಗಳ ಕಾಟ ನಮ್ಗೆ ಹೆಚ್ಚಾಗಿ ಕಂಡುಬರುತ್ತೆ. ಮತ್ತ ಈ ಮೂರಕ್ಕಿಂತ ಇನ್ನೂ ಹೆಚ್ಚಾಗಿ ಕಂಡುಬರ್ತಕ್ಕಂತ ಕೀಟ ಅಂದ್ರೆ ಕಾಯಿ ಕೊರಕ. ಹೌದು, ಇದು ಮೊಗ್ಗು ಹೂವು ಮತ್ತು ಕಾಯಿ ಹಂತದಲ್ಲಿ ಬರುತ್ತೆ. ಇವುಗಳೇನಪ್ಪಾ ಅಂದ್ರೆ ಇವುಗಳು ಈ ಮೊಗ್ಗು, ಕಾಯಿ, ಕಾಂಡ ಮತ್ತು ಎಲೆಗಳಿಂದ ರಸವನ್ನ ಹೀರ್ಕೊಳ್ಳೋದ್ರಿಂದ ಅಂದ್ರೆ ವಿಶೇಷವಾಗಿ ಹೇನುಗಳು ರಸವನ್ನ ಹೀರ್ಕೊಳ್ಳೋದ್ರಿಂದ ಎಲೆಗಳ ಮೇಲೆ ನಿಮ್ಗೆ ಬಿಳಿ ಮಚ್ಚೆಗಳು ಕಾಣಿಸ್ಕೊಳ್ಳುತ್ತೆ. ನಂತರದ ದಿನಗಳಲ್ಲಿ ಯಾಕೆಂದ್ರೆ ಈ ಬಿಳಿ ಮಚ್ಚೆಗಳು ಬಂದಾಗ ನಿಮ್ಗೆ ದ್ಯುತಿ ಸಂಶ್ಲೇಷಣ ಕ್ರಿಯೆ ಕಡಿಮೆ ಆಗುತ್ತೆ. ಹಾಗಾಗಿ ಆ ಎಲೆಗಳು ಅಥವಾ ಕಾಂಡ ಹಳದಿ ಬಣ್ಣಕ್ಕೆ ತಿರುಗಿ ನಂತರ ಎಲೆಗಳು ಮುದುಡ್ಕೊಂಡ್ಬಿಡುತ್ತೆ. ಮುದುಡ್ಕೊಳ್ಳೋದ್ರಿಂದ ನಿಮ್ಗೆ ದ್ಯುತಿ ಸಂಶ್ಲೇಷಣಾ ಕ್ರಿಯೆಯಲ್ಲಿ ಕುಂಠಿತಗೊಂಡು ಇಳುವರಿಯ ಮಟ್ಟ ಕಡಿಮೆ ಆಗುತ್ತೆ. ಸೊ ಇವುಗಳನ್ನ ನಾವು ಹತೋಟಿಗೆ ತರೋದು ಬಹಳ ಮುಖ್ಯವಾದಂತ ಒಂದು ವಿಷಯ. ಇವುಗಳನ್ನ ಹತೋಟಿಗೆ ತರಬೇಕು ಅಂದ್ರೆ ನೀವು ಡೈಮಿಥೋಯೇಟ್ ಎಂಬ ಒಂದು ಕೀಟನಾಶಕವನ್ನ 1.7 ಮಿಲಿಯನ್ನ 1 ಲೀಟರ್ ನೀರಿನಲ್ಲಿ ಬೆರೆಸ್ಕೊಂಡು ಸಿಂಪಡಣೆಯನ್ನ ನಾವು ಮಾಡಬೇಕಾಗತ್ತೆ. ಇನ್ನ ಕಾಯಿ ಕೊರಕ ಕೀಟದ ನಿಯಂತ್ರಣಕ್ಕೆ ಏನ್ ಮಾಡಬಹುದು? ಕಾಯಿ ಕೊರಕ ಕೀಟಕ ಅಂತೂ ಬಹಳ ಮುಖ್ಯ, ಯಾಕಂದ್ರೆ ಇದು ಕಾಯಿಗಳು ಎಳೆ ಇದ್ದಿದ್ದಾಗ ಕಾಯಿಗಳ ಮೇಲೆ ರಂಧ್ರವನ್ನ ಕೊರೆದು ತನ್ನ ದೇಹದ ಅರ್ಧ ಭಾಗವನ್ನೇ ಒಳಗಡೆ ನುಗ್ಗಿಸಿ ಇದು ಬೀಜಗಳಿಂದ ರಸವನ್ನ ಹೀರೋದ್ರಿಂದ ನಮ್ಗೆ ಇಳುವರಿಯಲ್ಲಿ ಕಡಿಮೆ ಆಗತ್ತೆ. ಹಾಗಾಗಿ ಈ ಕಾಯಿ ಕೊರಕ ಹುಳ ಕಂಡು ಬಂದಾಗ ಅದರಲ್ಲೂ ಕಾಯಿಗಳು ಎಳೆಯದಿದ್ದಾಗ ನೀವು ಕ್ಲೋರೋಫೈರಿಫಾಸ್ ಎಂಬ ಒಂದು ಕೀಟನಾಶಕ ಬರುತ್ತೆ, ಇದನ್ನ ಸುಮಾರು 1 ಲೀಟರ್ ನೀರಿಗೆ 2 ಮಿಲಿಯಷ್ಟನ್ನು ಬೆರೆಸ್ಕೊಂಡು ಸಿಂಪಡಣೆಯನ್ನ ಮಾಡಿಕೊಂಡ್ರೆ ಇದನ್ನ ಪೂರ್ತಿಯಾಗಿ ಹತೋಟಿಗೆ ತರಬಹುದು. ಇನ್ನ ರೋಗಗಳಿಗೆ ಬಂದ್ರೆ ನಾವು ಮುಖ್ಯವಾಗಿ ಯಾವ್ಯಾವ ರೋಗಗಳು ಬರ್ತವೆ, ಇವುಗಳ ನಿಯಂತ್ರಣ ಕ್ರಮಗಳನ್ನು ಹೇಗೆ ಅನುಸರಿಸಬಹುದು ಅಂತೀರಿ? ಇನ್ನು ರೋಗಗಳ ವಿಷಯಕ್ಕೆ ಬಂದಾಗ ಮುಖ್ಯವಾಗಿ ಕಾಣ್ತಕ್ಕಂತ ರೋಗಗಳು ಅಂದ್ರೆ ಎಲೆ ಚುಕ್ಕೆ ರೋಗ, ಬೂದಿ ರೋಗ, ತುಕ್ಕು ರೋಗ ಮತ್ತು ನಂಜಾಣು ರೋಗ. ಈ 4 ರೋಗಗಳು ಬಹಳ ಈ 3 ಬೆಳೆಗಳಲ್ಲಿ ಸಹ ಕಂಡುಬರುತ್ತೆ. ಅದರಲ್ಲೂ ಈ ಬೂದಿ ರೋಗ ಮತ್ತೆ ಎಲೆ ಚುಕ್ಕು ರೋಗ ಹಾಗೂ ತುಕ್ಕು ರೋಗಗಳು ಗಿಡದ ಪ್ರಾರಂಭಿಕ ಹಂತದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಮತ್ತೆ ಇದು ನಮ್ಮ ವಾತಾವರಣದಲ್ಲಿ ಒಂದು ಶುಷ್ಕತೆ ಅಥವಾ ಒಣಹವೆ ಏನಾದರೂ ಜಾಸ್ತಿ ಆದಾಗ ಈ ರೋಗದ ಲಕ್ಷಣಗಳು ಉಲ್ಬಣಿಸ್ತವೆ. ಈ ಎಲೆ ಚುಕ್ಕೆ ರೋಗ ಅಂತ ಬಂದ್ರೆ ಇದರ ಈ ರೋಗದ ಒಂದು ಪ್ರಮುಖ ಲಕ್ಷಣಗಳು ಏನಪ್ಪಾ ಅಂದ್ರೆ ಎಲೆಗಳ ಮೇಲೆ ನಿಮಗೆ ಒಂದು ಕಂದು ಬಣ್ಣದ ಚುಕ್ಕೆಗಳು ಕಾಣಿಸ್ಕೊಳ್ಳುತ್ತೆ. ನಂತರ ಈ ಚುಕ್ಕೆಗಳು ಒಂದಕ್ಕೊಂದು ಸೇರ್ಕೊಂಡು ನಿಮಗೆ ಎಲೆ ಸುಟ್ಟೋಗಿರೋ ರೀತಿಯಲ್ಲಿ ಕಾಣಿಸುತ್ತೆ. ಈ ಲಕ್ಷಣಗಳು ಕಂಡು ಬಂದಾಗ ತಕ್ಷಣ ನೀವು ಮ್ಯಾಂಕೋಜಬ್ ಎಂಬ ಒಂದು ರೋಗನಾಶಕವನ್ನ ಸುಮಾರು 2 ಗ್ರಾಂನಷ್ಟು 1 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ಸಹ ನೀವು ಈ ರೋಗದ ಮೇಲೆ ಒಂದು ಹತೋಟಿಯನ್ನ ಪಡಿಬಹುದು. ಇನ್ನು ಬೂದಿ ರೋಗ, ಹೆಸರೇ ಹೇಳ್ದಾಗೆ ಬೂದಿ ಅಂದ್ರೆ ಎಲೆಗಳ ಮೇಲೆ ಮತ್ತು ಕಾಂಡದ ಮೇಲೆ ಬೂದಿ ಬಣ್ಣ ಅಂದ್ರೆ ಬಿಳಿ ಬಣ್ಣದ ಒಂದು ಪುಡಿ ರೀತಿ ಕಾಣಿಸುತ್ತೆ. ಸೊ ಈ ರೋಗವನ್ನ ನೀವು ಹತೋಟಿಗೆ ತರಬೇಕು ಅಂದ್ರೆ ನೀವು 1 ಎಕರೆಗೆ ಸುಮಾರು 10 kg ಗಂಧಕವನ್ನ ಧೂಳೀಕರಿಸೋದ್ರಿಂದ ಸಹ ಈ ರೋಗವನ್ನ ನಿಯಂತ್ರಿಸಬಹುದು. ಅಥವಾ ಕ್ಯಾಲೆಕ್ಸಿನ್ ಅಂತ ಒಂದು ರೋಗನಾಶಕ ಸಿಗತ್ತೆ, ಇದನ್ನ ನೀವು 2 ml 1 L ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ಸಹ ನಾವು ಬೂದಿ ರೋಗವನ್ನ ಹತೋಟಿಗೆ ತರಬಹುದು. ಇನ್ನು ತುಕ್ಕು ರೋಗ, ತುಕ್ಕು ರೋಗ ಅಂದ್ರೆ ಇದು ತುಕ್ಕು, ನಿಮ್ಗೆ ಗೊತ್ತು ತುಕ್ಕು ಅಂದ್ರೆ ಕಂದು ಬಣ್ಣದಲ್ಲಿರುತ್ತೆ ಅಥವಾ ಕೇಸರಿ ಬಣ್ಣದಲ್ಲಿರುತ್ತೆ. ಈ ಕೇಸರಿ ಅಥವಾ ಕಂದು ಬಣ್ಣದ ಸಣ್ಣ ಸಣ್ಣ ಒಂದು ಚುಕ್ಕೆಗಳು ನಿಮ್ಗೆ ಎಲೆ ಮೇಲೆ ಕಾಣಿಸ್ಕೊಳ್ಳುತ್ತೆ. ಈ ರೀತಿ ಚಿಹ್ನೆಗಳು ಕಾಣಿಸ್ಕೊಂಡ ತಕ್ಷಣ ನೀವು ಹೆಕ್ಸಾಕೋನಾಜೋಲ್ ಎಂಬ ಒಂದು ರೋಗನಾಶಕವನ್ನ ಸುಮಾರು 1 ml 1 L ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ನಿಮ್ಗೆ ಈ ರೋಗದ ಮೇಲೆ ಒಂದು ನಿಯಂತ್ರಣ ಸಿಗುತ್ತೆ. ಅಂದ್ರೆ ಇದು ಮಳೆಗಾಲದಲ್ಲಿ ಸ್ವಲ್ಪ ಹೆಚ್ಚು ಬರುತ್ತೆ, ಮಳೆಗಾಲದಲ್ಲಿ ಹೆಚ್ಚಾಗಿ ಬರುತ್ತೆ. ಇನ್ನು ನಂಜಾಣು ರೋಗ ಜಾಸ್ತಿ ಬರುತ್ತೆ, ಇದು ತುಂಬಾ ಅಂದ್ರೆ ಇದನ್ನ ಮೊಸಾಯಿಕ್ ಅಂತ ಕರಿತೀವಿ ನಾವು. ಈ ನಂಜಾಣು ರೋಗ ಹೆಚ್ಚಾಗಿ ಬರೋದು ಕೀಟಗಳ ಒಂದು ಹಾವಳಿಯಿಂದ. ಈಗ ನಾನು ಹೇಳ್ದಾಗೆ ರಸ ಇರುವಂತ ಕೀಟ ಏನು ಅಥವಾ ಬಿಳಿ ನೊಣ ಅಂತ ಹೇಳಿದ್ರೆ ಇವೆರಡೂ ಸಹ ಈ ನಂಜಾಣು ರೋಗವನ್ನ ಹರಡೋದ್ರಲ್ಲಿ ಮಧ್ಯವರ್ತಿಗಳಾಗಿ ಕಾರ್ಯವನ್ನ ನಿರ್ವಹಿಸ್ತವೆ. ಆದ್ರಿಂದ ಈ ರೋಗವನ್ನ ನಾವು ತಡೆಗಟ್ಟಬೇಕು ಅಂದ್ರೆ ಈ ಕೀಟಗಳನ್ನ ನಾವು ಹತೋಟಿಗೆ ತರಬೇಕಾಗತ್ತೆ. ಸೊ ಈ ಕೀಟಗಳನ್ನ ನಾವು ಡೈಮೆಥೋಯೇಟ್ 1.7 ml 1 L ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ಈ ರೋಗದ ಮೇಲೆ ನಾವು ಹತೋಟಿಯನ್ನು ಸಂಪೂರ್ಣವಾಗಿ ಪಡಿಬಹುದು. ಇನ್ನು ಈ ಸಮಗ್ರ ಕ್ರಮಗಳು ಬಹಳ ಮುಖ್ಯವಾಗ್ತವೆ. ಈ ಕೀಟಗಳ ಹತೋಟಿಯಲ್ಲಿ ನಾವು ಸಮಗ್ರ ನಿರ್ವಹಣೆ ಪದ್ಧತಿಯನ್ನು ಹೇಗೆ ಅನುಸರಿಸಬಹುದು ಅಂತೀರಿ? ಹಾಂ, ಸಮಗ್ರ ಪದ್ಧತಿ ಅಂದರೆ ಒಂದು ಬೇಸಾಯ ಕ್ರಮಗಳನ್ನು ನಾವು ಅಳವಡಿಸ್ಕೋಬೇಕಾಗತ್ತೆ, ಇನ್ನೊಂದು ಈ ರಾಸಾಯನಿಕಗಳನ್ನು ಬಳಸಿ, ಮತ್ತೊಂದು ಜೈವಿಕ ಕ್ರಮದಲ್ಲಿ ನಾವು ಹತೋಟಿಗೆ ತರಬೇಕಾಗತ್ತೆ. ಇನ್ನು ಈ ಬೇಸಾಯ ಕ್ರಮಗಳು ಅಂದರೆ ಆಳವಾಗಿ ಒಂದು ಭೂಮಿಯನ್ನು ಉಳುಮೆ ಮಾಡ್ತಕ್ಕಂಥದ್ದು. ನಾನು ಹೇಳ್ದಾಗೆ ಆಳವಾಗಿ ಉಳುಮೆ ಮಾಡೋದ್ರಿಂದ ಕೆಳಪದರದಲ್ಲಿರ್ತಕ್ಕಂಥ ಕೀಟಗಳು, ಕೀಟಗಳ ಮೊಟ್ಟೆಗಳು ಅಥವಾ ಕೋಶಗಳು ಮೇಲ್ಪದರಕ್ಕೆ ಬಂದು ಸತ್ತೋಗುತ್ತೆ. ಇನ್ನು ಎರಡನೇದಾಗಿ ನಾವು ಬಿತ್ತನೆಯನ್ನು 15 July ಒಳಗೆ ನಾವು ಏಕಕಾಲಕ್ಕೆ ತೆಗೆದುಕೊಳ್ಬೇಕಾಗುತ್ತೆ, ಅದು ಬಹಳ ಮುಖ್ಯ. ಇನ್ನು ಈ ಬೆಳೆಗಳನ್ನು ನಾವು ಮಿಶ್ರ ಬೆಳೆಯನ್ನಾಗಿ ಸಜ್ಜೆ, ಜೋಳ ಮತ್ತು ಎಳ್ಳು ಇತ್ಯಾದಿ ಬೆಳೆಗಳ ಜೊತೆ ತೆಗೆದುಕೊಳ್ಳೋದ್ರಿಂದ ಈ ಬೆಳೆಗಳು ಕೀಟಭಕ್ಷಕ ಕೀಟಗಳನ್ನು ಹೆಚ್ಚಾಗಿ ಆಕರ್ಷಿಸೋದ್ರಿಂದ ನಾವು ಈ ದ್ವಿದಳ ಧಾನ್ಯಗಳನ್ನು ನಾವು ಕಾಪಾಡ್ಕೋಬಹುದು. ಇನ್ನು ಇನ್ನೊಂದು ಕ್ರಮ ಅಂದರೆ ದೀಪವನ್ನು ಹಚ್ಚಿ ಆ ಬೆಳಕಿಗೆ ಚಿಟ್ಟೆಗಳು ಆಕರ್ಷಿತವಾದಾಗ ಅವುಗಳನ್ನು ನಾವು ನಾಶಪಡಿಸಬಹುದು. ಇನ್ನು ಹೊಲಗಳಲ್ಲಿ ಅಲ್ಲಲ್ಲಿ ನಾವೊಂದು ಗೂಟಗಳನ್ನು ನೆಡೋದ್ರಿಂದ ಆ ಗೂಟಗಳ ಮೇಲೆ ಹಕ್ಕಿಗಳು ಬಂದು ಕೂತು ಅವು ಕೀಟಗಳನ್ನು ಹೆಕ್ಕಿ ತಿನ್ನೋದ್ರಿಂದ ಸಹ ಕೀಟಗಳು ನಾಶ ಆಗ್ತದೆ. ಇನ್ನು ನೀವು ಬೇವಿನ ಕಷಾಯ, ಒಂದು ಬೇವಿನ ಕಷಾಯವನ್ನು ನಾವು ತಯಾರಿಸ್ಕೊಂಡು ಅದನ್ನು ಸಿಂಪಡಣೆ ಮಾಡೋದ್ರಿಂದ ಸಹ ನಾವು ಈ ಹತೋಟಿಯನ್ನು ಪಡಿಬಹುದು. ಜೊತೆಗೆ ಈ ಆಕರ್ಷಕ ಬೆಳೆಗಳನ್ನು ಏನಾದರೂ ಹಾಕಬಹುದು? ಹಾ, ಖಂಡಿತ ಸರ್. ಅಂದ್ರೆ ಈ ದ್ವಿದಳ ಧಾನ್ಯಗಳನ್ನು ನಾವು ಬೆಳೆದಾಗ ನಾವು ಅದರ ಸುತ್ತಲೂ ಸುಮಾರು 4 ಸಾಲುಗಳಷ್ಟು ಚೆಂಡು ಹೂವು ಅಥವಾ ಬೆಂಡಿಯನ್ನ ನಾವು ಬಿತ್ತನೆ ಮಾಡೋದ್ರಿಂದ ಈ ಎಸ್ಪೆಷಲಿ ಈ ಕಾಯಿಕೊರಕ ಹುಳ, ಈ ಕಾಯಿಕೊರಕ ಹುಳಗಳು ಈ ಬೆಳೆಗಳ ಒಂದು ಹೂವಿಗೆ ಆಕರ್ಷಿತವಾಗಿ ಆ ಹೂವಿಗಳಲ್ಲಿ ಮೊಟ್ಟೆಗಳನ್ನು ಇಡೋದ್ರಿಂದ ದ್ವಿದಳ ಧಾನ್ಯಗಳನ್ನ ನಾವು ಕಾಪಾಡ್ಕೋಬಹುದು. ತುಂಬಾ ಸಂತೋಷ ಡಾಕ್ಟರ್ ಪುಷ್ಪ ಅವರೇ. ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಅಲಸಂದೆ, ಹೆಸರು ಮತ್ತು ಉದ್ದಿನ ಬೆಳೆಗಳ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೃಷಿ ರಂಗದಲ್ಲಿ ಇದುವರೆಗೂ ಅಲಸಂದೆ, ಹೆಸರು ಮತ್ತು ಉದ್ದು ಬೆಳೆಯ ಬೇಸಾಯ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ಪುಷ್ಪ ಅವರೊಂದಿಗೆ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶನ ನಡೆಸಿಕೊಟ್ಟವರು ಬಿಎಂ ಜಗದೀಶ್. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿಯಿಂದ ಪ್ರಸಾರವಾಯಿತು. ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಇದುವರೆಗೂ ಪ್ರಸಾರವಾಯಿತು. ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವುವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ. ಕೇಳ್ತಾ ಇದ್ದೀರಾ 490.1 meter ಅಂದ್ರೆ 612 kHz ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ಇದು. ಸಮಯ 6:10. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮದ ವಿವರಗಳನ್ನು ಗಮನಿಸೋಣ. ಇನ್ನು ಮುಂದೆ 6:30 ವಿಜ್ಞಾನದ ಮುನ್ನಡೆ ಎಸ್ ಲಕ್ಷ್ಮೀ ಅವರಿಂದ. 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆಯನ್ನು ಪ್ರಸಾರ ಮಾಡುತ್ತೇವೆ. 7:02 ಎಫ್ಎಂ ರೈನ್ಬೋ ಸಹ ಪ್ರಸಾರದಲ್ಲಿ ಜಾಲಿ ರೈಡ್ ಕಾರ್ಯಕ್ರಮವಿದೆ. 7:45 ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ. 9:05 ಯುವವಾಣಿಯಲ್ಲಿ ಭಾರತೀಯ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವ ವಿಜಯಪುರ ಜಿಲ್ಲೆಯ ನಿಖಿಲ್ ಪಾಟೀಲ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸುವಿರಿ. ಧಾರವಾಡ ಕೇಂದ್ರದ ಕೊಡುಗೆ. ಇಂದು ರಾತ್ರಿ 9:30 ರಾಷ್ಟೀಯ ಸಂಗೀತ ಕಾರ್ಯಕ್ರಮ. ತೊಪ್ಪೂರು ಡಾ ಬಿ ಸಾಯಿರಾಮ್ ಅವರ ಹಾಡುಗಾರಿಕೆಯನ್ನು ಆಲಿಸುವಿರಿ. ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುವುದು. 11:00 ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ಇನ್ನು ನಮ್ಮ ನಾಳಿನ ಪ್ರಸಾರ ಕಾರ್ಯದಲ್ಲಿ ಬೆಳಿಗ್ಗೆ 6:05 ಚಿಂತನ ಡಾ ಬಸವರಾಜ್ ಬಿ ಉತ್ತಂಗಿ ಅವರಿಂದ ಹೊಸಪೇಟೆ ಕೇಂದ್ರದ ಕೊಡುಗೆ. 6:20 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳು. 6:45 ಹೆಲ್ತ್ ಸೂತ್ರ ಡಾ ಕೆಎಸ್ ಚೈತ್ರ ಅವರಿಂದ. 6:50 ರೈತರಿಗೆ ಸಲಹೆಗಳು. 7:15 ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ. ಕಾರ್ಯಕ್ರಮ ಕಲಬುರಗಿ ಆಕಾಶವಾಣಿ ಕೊಡುಗೆ. ನಾಳೆ ಬೆಳಿಗ್ಗೆ 7:45 ನಿತ್ಯ ವಿಜ್ಞಾನ. ಭಾಗವಹಿಸುತ್ತಾರೆ ಕ್ಷಮಾ ವಿ ಭಾನುಪ್ರಕಾಶ್. ನಿರ್ಮಾಣ ಸುಮಂಗಲ ಎಸ್ ಮುಮ್ಮೇಗಟ್ಟಿ. ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ. 7:50 ಚಿತ್ರಗೀತೆ. 9:00 ಗಾನಯಾನ ಕಾರ್ಯಕ್ರಮ ಎಫ್ಎಂ ರೈನ್ಬೋ ಸಹ ಪ್ರಸಾರ. 9:30